ಆಮೇಲೆ ಹೊಡೆದ ನಮಗೀಗ 2 ಎಕರೆ 20 ಗುಂಟೆ ಉಳಿದಿದೆ. ತಾವು ಏನನ್ನ ಬೆಳೀತಾ ಇದ್ದೀರಿ? 2 ಎಕರೆ 20 ಗುಂಟೆ ಜಮೀನಿನಲ್ಲಿ ಸರ್ ನಾವು ಬೆಳೆದಂದ್ರೆ ಈಗ ನಾವು ಕಬ್ಬು, ಉದ್ದು, ಗೋಧಿ, ಜವೆ ಗೋಧಿ, ಮೇವು ಬೆಳೆಯುವುದು ಬೇರೆ ಜಮೀನಿದೆ. 25 ಗುಂಟೆದಲ್ಲಿ ನಮ್ಮದು ವಿಶೇಷ ಬೆಳೆ ಇದೆ. 25 ಗುಂಟೆಯಲ್ಲಿ ರೇಷ್ಮೆ ಇದೆ. ರೇಷ್ಮೆಯಲ್ಲಿ ಸುವರ್ಣಗಡ್ಡೆ ಐತೆ. ಮುಂದೆ ಬಾಳೆ ಇದೆ, 4 ಜಾತಿ ಬಾಳೆ ಇದಾವೆ. ಅದ್ರೆ ರಾಜಾಪುರಿ, ಕಮಲಾಪುರಿ, ಜೀನಯ್ಯನ, ಯಾಲಕ್ಕಿ, 4 ತರ ಬಾಳಿದೆ. ಸುವರ್ಣಗಡ್ಡಿನೂ ನಮ್ಮ ರೇಷ್ಮೆ ಎಲ್ಲರಿಗಿಂತ ವಿಭಿನ್ನವಾಗಿದೆ. ನಮ್ದು 12 ಫೂಟ್ಗೊಂದು ಸಾಲ, 6 ಫೂಟ್ಗೊಂದು ಗಿಡ ಐತಿ ನಮ್ದು. ಅದರಲ್ಲಿ 6 ಫೂಟ್ ನಡವಾರ್ಕ ಒಂದು 2 ಸುವರ್ಣಗಡ್ಡೆ ಇದಾವೆ. ಮುಂದೆ ನಡವಾರ್ಕ ಉದ್ದು ಬಿತ್ತಿದೀವಿ. ಒಂದು ತೊಡೆ ರಾಜಗಿರಿ, ಒಂದು ತೊಡೆ ಅಲಸಂದಿ. ಅದರಾಗ 3 ಬದು ಬರ್ತಾವೆ. 3 ಬದುವಿಗೆ ಹಣ್ಣಿನ ಗಿಡಗಳ ಲಕ್ಷ್ಮಣ ಫಲ, ಪೇರು, ರಾಮಫಲ, ಮುಂದೆ ಸೀತಾಫಲ, ಇವೆಲ್ಲ ಥರ ಹಣ್ಣಿನ ಗಿಡಗಳ. ಒಳಗೆ ಒಂದೊಂದು ಶ್ರೀಗಂಧ ಗಿಡ ಅದಾವು. ಮುಂದೆ ಲಾಸ್ಟ್ ಬಾರ್ಡ್ರಕ್ಕೆ ಹೋಗಿ ಅರಣ್ಯ ಗಿಡಗಳಾದ ಬೇವು ಅಂದ್ರೆ ಈ ಬದುವಿನಲ್ಲಿ ಅಂದ್ರೆ ಹಳದ ದಂಡಿ ಬರ್ತೈತಿ ನಮ್ದಕ್ಕೆ. ಬೇವು, ಹೆಬ್ಬೇವು, ಮಸಾಲೆ ಕರಿಬೇವು, ಮುಂದೆ ಟೆಂಗ್ ಅದಾವ ಒಂದು 2-3 ಅದ್ರಾಗ. ಅದಾಗ ಬರೇ 25 ಗುಂಟೆದಾಗ ಇದು ಎಲ್ಲ ರೀತಿ. ಒಂದು 10-15 ಮಹಾಗಣಿ ಅದಾವು, ಒಂದು 4-5 ಶಾಗವಾನಿ ಅದಾವು, ಒಂದು 10 ಹೆಬ್ಬೇವು, ಕರಿಬೇವು ಒಂದು 20 ಗಿಡ ಅದಾವ. ಅದರಲ್ಲಿ ಹಣ್ಣಿನ ಗಿಡಗಳು ಏನೈತಿ, ಅವು ಬದುವಿನಾಗ ಅಲ್ಲೊಂದು ಇಲ್ಲೊಂದು ಅದಾವು. ಪೇರು ಅದು, ಮುಂದೆ ಈ ಬೆಲ್ಲದ ಹಣ್ಣು, ಲಕ್ಷ್ಮಣ ಫಲ, ಹಲಸಿನ ಹಣ್ಣು ಇನ್ನೂ ಕಾಯಿ ಚಾಲೂ ಇಲ್ಲ, ಸಣ್ಣದಿದೆ. ಈ ರೀತಿ 25 ಗುಂಟೆದಾಗ ವಿಶೇಷ ಮಾಡಿದೀವಿ ನಾವು. 25 ಗುಂಟೆ ಜಮೀನು ಆದರೂ ನಮಗೆ ಬದುಕಾಕೊಂದು 4-5 ಮಂದಿಗೆ ಏನು ತೊಂದರೆ ಇಲ್ಲ ನಮ್ಗೆ. ಆ ರೀತಿ ಒಳಗೆ ಇಲ್ಲಿವರೆಗೆ ಪಾಲಕ್ ಪಲ್ಲೆ, ರಾಜಗಿರಿ ಪಲ್ಲೆ, ಮೆಂತಿ ಪಲ್ಲೆ, ಕೊತ್ತಂಬರಿ ಎಲ್ಲ ಇತ್ತು. ಈಗ ಖಾಲಿ ಆಗೈತಿ. ಈಗ ನಮ್ಮದು ಉದ್ದ ಹೂವು ಕಾಯಿ ಅಂತನಾಗಿದೆ. 1.5 ತಿಂಗಳಾಯ್ತು ಈಗ ನೀರು, 2 ದಿನ ಆಯ್ತು ನೀರು ಹಾಯಿಸಿ. ಬರೀ ವಾತಾವರಣ ಮೇಲೆ ತೆಗೆದೀವಿ. ಮಳೆ ಚೆನ್ನಾಗಾಗಿತ್ತು. ಈಗ ಕಲ್ಲಪ್ಪರೆ, ಮುಂಗಾರು ಜೋರಾಗಿದೆ, ಎಲ್ಲ ಕಡೆನೂ ಮಳೆ ಚೆನ್ನಾಗಿ ಆಗ್ತಾ ಇದೆ. ಮುಂಗಾರು ಸಮಯದಲ್ಲಿ ತಾವು ತಮ್ಮ ಜಮೀನನ್ನು ಯಾವ ರೀತಿ ಹದ ಮಾಡಿಕೊಂಡ್ರಿ? ಯಾವೆಲ್ಲ ಕಾರ್ಯಗಳನ್ನು ಮಾಡಿ ಹೊಲವನ್ನು ಬಿತ್ತನೆಗೆ ರೆಡಿ ಮಾಡಿಕೊಂಡ್ರಿ? ಮಳೆ ಆಗೋಕ್ಕಿಂತ ಮುಂಚೆ 2 ಸಲ ನೇಗಿಲು ಹೊಡೆದು, 3ನೇ ಸಲ ರೋಟರ್ ಹೊಡೆದ, ಹದ ಮಾಡಿ. ಎತ್ತುಗಳು ಇಲ್ಲದ ಕಾರಣ ಈಗ ಟ್ರ್ಯಾಕ್ಟರ್, ಪವರ್ ಟಿಲ್ಲರ್ ಇದನ್ನು ಉಪಯೋಗ ಮಾಡ್ತೀವಿ. ಎತ್ತ ಇಲ್ಲ ನಮ್ದು, ಸಣ್ಣ ಜಮೀನ, ಕೆಲಸ ಕಡಿಮೆ ಅಂದ ಬಳಿಕ ಟ್ರ್ಯಾಕ್ಟರ್ನ ಬಳಸ್ತೀವಿ. ಸ್ವಂತ ಟ್ರ್ಯಾಕ್ಟರ್? ಸ್ವಂತ ಇಲ್ಲ, ಬೇರೆ ಟ್ರ್ಯಾಕ್ಟರ್ ಬಾಡಿಗೆ ಮಾಡ್ತೀವಿ. ಪವರ್ ಟಿಲ್ಲರ್ ಏನೈತಿ ನಮ್ದಿದೆ, ಅದೇ ಚಾರು ಚೂರು ಕೆಲಸಕ್ಕಾದ ಏನ್ರೀ ತರಾಕ. ಮುಂದೆ ಅಲ್ಲೇ ಭೂಮಿಯಾಗ ಉಳುಮೆಗೆ ಗಳೆ ಐತಿ, ಅದಕ್ಕೆ ಸಿಂಗಲ್ ಅಂದ್ರೆ ತುಳುಕಲಾಗೋದಿಲ್ಲ ಟ್ರ್ಯಾಕ್ಟರ್ ಇರಲಿ, ಸಣ್ಣ ತುಳುಕಲಾಕೈತಿ. ಹಿಂಗಾಗಿ ಅದರಲ್ಲಿ ನಾವು ಮಾಡ್ತೀವಿ. ಈಗ ತಾವು 2 ಎಕರೆ 20 ಗುಂಟೆ ಜಮೀನಿನಲ್ಲಿ ತಾವು ಇಷ್ಟೆಲ್ಲ ಉಳುಮೆಯನ್ನು ಮಾಡಿ ಬೆಳೆಗಳನ್ನು ಬೆಳೀತಾ ಇದ್ದೀರಿ. ಈ ಬೆಳೆಗಳಿಗೆ ತಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಯಾವ ರೀತಿ ಸಾವಯವ ಗೊಬ್ಬರಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀರಿ? ನಾವು ದನಗಳ ಸಗಣಿನ ಹೆಚ್ಚಿನ ಪ್ರಮಾಣದಾಗ ಐತ್ರಿ ನಮ್ಮದು. 6-7 ದನ ಅದಾವು. ಮುಂದೆ ಮಂದಿ ಎಲ್ಲಿದ ನಮ್ಮ ರವದಿ ಅನ್ಕ ಸುಡುದಿಲ್ಲ, ನಮ್ಮನ್ನೆಲ್ಲಾಗ ಬಿಡ್ತೀವಿ. ಕಬ್ಬು ಇದ್ರೂ ಮಂದಿ ಎಲ್ಲಿದ ಒಂದು 500-600 ಪೆಂಡಿ ರವಂದಿ ಕಟ್ಸ್ಕೊಂಡು ಬರ್ತೀವಿ. ಅದರಿಂದ ಏನಾಕೈತಿ ಅಂದ್ರೆ ರವಂದಿ ದನಗಳ ಕಾಲಾಗ ಹೋಗೋದ, ಮೂತ್ರ ಮುಂದೆ ಸಗಣಿ ಮಿಕ್ಸ್ ಆಗಿ ಎಲ್ಲ ಗೊಬ್ಬರ ಅಗದಿ ಚೆನ್ನಾಗಿ ಕಳತ ಗೊಬ್ಬರ ತಯಾರಾಗತ್ತೆ. ತಿಪ್ಪಿ ಗೊಬ್ಬರ ಮಾಡಿ ಅದನ್ನ ಉಪಯೋಗ ಮಾಡ್ತೀವಿ. ಮುಂದೆ ಜೀವಾಮೃತ, ಬೀಜ ಹಾಕುವ ಹೊತ್ತಿನಾಗ ಬೀಜಾಮೃತ ಮಾಡ್ತೀವಿ. ಈಗ ತಾವು ಸಾವಯವ ಗೊಬ್ಬರ, ತಿಪ್ಪಿ ಗೊಬ್ಬರ ಮಾಡ್ತಾನೆ, ತಿಪ್ಪಿ ಗೊಬ್ಬರ ತಮಗೆ ಇಡೀ 2 ಎಕರೆ 20 ಗುಂಟೆಗೆ ಸಾಕಾಗುತ್ತಾ? 1 ವರ್ಷ 1 ಎಕರೆಗೆ ಹಾಕ್ತೀವಿ 1 ವರ್ಷ ಬಿಟ್ಟು 1 ವರ್ಷ ಹಾಕ್ತೀವಿ. ಈಗ ತಾವು ಹೇಳಿದ್ರಿ ಬೀಜೋಪಚಾರ ಮಾಡಬೇಕು. ಈ ಬೀಜೋಪಚಾರ ಮಾಡುವಾಗ ಯಾವ ತರ ಬೀಜೋಪಚಾರ ಮಾಡಿ? ಬೀಜೋಪಚಾರ ಅಂದ್ರೆ ಒಂದು 50 ಗ್ರಾಂ ಸುಣ್ಣ ತಗೋತೀವಿ, 5 ಲೀಟರ್ ಗೋಮೂತ್ರ ತಗೋತೀವಿ, 50 ಲೀಟರ್ ನೀರಾಗ ಹಾಕಿ ಯಾವ ಬೀಜ ಇರ್ತಾವಲ್ಲ ಆ ಪ್ರಮಾಣದಾಗ ನಮ್ಮ ಬೀಜ ಹೆಚ್ಚು ಕಮ್ಮಿ ನೋಡ್ಕೊಂಡ ಆ ಟ್ರಾಗ್ ಎದ್ದು ಉಳಿದ ಮತ್ತೆ ನೀರಾಗ ಬಿಡ್ತೀವಿ. ಆ ಬೀಜಾಗ ನೀರ್ನ್ಯಾಗ ಮುಂಜಾನೆ ಚಂಜಿ ಮಾಡಿ ಕಲಿಸಿ ಇಡ್ತೀವಿ. ಮುಂಜಾನೆ ಅದನ್ನ ತೆಗೆದ ಅದನ್ನ ಬಿತ್ತನೆ ಮಾಡ್ತೀವಿ. 5 ಲೀಟರ್ ಗೋಮೂತ್ರ, 5 ಕೆಜಿ ಸಗಣಿ, ಸಗಣಿ ಗಂಟು ಕಟ್ಟಿ ಹಾಕ್ತೀವಿ. ಮುಂದೆ 50 ಗ್ರಾಂ ಸುಣ್ಣ ಹಾಕ್ತೀವಿ, ಅದನ್ನ ಚಂಜಿ ಮಾಡಿ ಕಲಿಸಿ ಇಡ್ತೀವಿ. ಆಯ್ತಾ, ಹೆಂಡಿ ಎಲ್ಲ ಮುಂಜಾನೆ ಇದನ್ನ ಅರಿಬ್ಯಾಗಿರ್ತೈತಿ, ಅದ ತಟ್ನ್ಯಾಗ ಅದನ್ನೆಲ್ಲ ಹಿಂಡಿ ರಸ ತೆಗದ ಅದ್ರಾಗ ಎಷ್ಟು ಇರ್ತಾವ ಅಟ್ ಬೀಜ ಎದ್ದತೀವಿ. ಮುಂಜಾನೆ ಅದನ್ನ ಆರಿಸಿ ನೆಲ್ಲಾಗ ಆರಿಸಿ ಅದನ್ನ ಬಿತ್ತನೆ ಮಾಡ್ತೀವಿ. ಈ ತರ ಬೀಜೋಪಚಾರ ಮಾಡ್ಕೊಂಡು ಬಿತ್ತನೆ ಮಾಡ್ತೀವಿ. ಅಂದ್ರೆ ಈ ಬೀಜೋಪಚಾರ ಮಾಡೋದ್ರಿಂದ ಯಾವುದೇ ಕೀಟಬಾಧೆಗಳು ರೋಗಗಳು ಬರೋದಿಲ್ಲ? ಕೀಟಬಾಧೆ ಅನ್ಕ ವಾತಾವರಣಕ್ಕೆ ತಕ್ಕಂಗ ಬರ್ತಾವ್ರಿ, ಆದ್ರೆ ನಮ್ಗ ರೋಗ ಬಾಧೆ ಬೆಳೆ ಸಮೃದ್ಧವಾಗಿ ಬರ್ತೈತಿ ಬೀಜಾಮೃತದಿಂದ. ಯಾವ ರೀತಿಯ ಸಾಮಗ್ರಿಗಳನ್ನ ಹಾಕಿ ಜೀವಾಮೃತ ಮಾಡ್ತೀರಿ? 10 ಕೆಜಿ ಸಗಣಿ, 10 ಲೀಟರ್ ಗೋಮೂತ್ರ, 2 ಕೆಜಿ ಬೆಲ್ಲ, 2 ಕೆಜಿ ಕಡಲೆ ಹಿಟ್ಟ, 1 ಬಗಸಿ ಬದಿಯ ಮಣ್ಣು ತಗೊಂಡ ಹಾಕಿ 200 ಲೀಟರ್ ಬ್ಯಾರೆಲ್ದಾಗ ಹಾಕಿ 7 ದಿನ ಕ್ಲಾಕ್ ವೈಸ್ ತಿರುಗಿಸಿ ಆಮೇಲ ಒಂದು ತಿಂಗಳ ಎರಡು ತಿಂಗಳು ಒಮ್ಮೆ ಜೀವಾಮೃತ ನಾವು ನೀರಾಗೂ ಬಿಡ್ತೀವಿ. ಈ ಬೆಳಿಗ್ಗೆ ಸಿಂಪಡಣೆ ಮಾಡೋದಾದ್ರೆ ಒಂದು ಕ್ಯಾನಿಗೆ ಒಂದು ಲೀಟರ್ ಹಾಕಿ ಸಿಂಪಡಣೆ ಮಾಡ್ತೀವಿ, ಸ್ಪ್ರೇ ಮಾಡ್ತೀವಿ. ಜೀವಾಮೃತದಿಂದ ತಮಗ ಬೆಳೆಗಳಿಗೆ ಒಳ್ಳೆ ಗೊಬ್ಬರವಾಗಿ ಮಾರ್ಪಡುತ್ತೆ, ಒಳ್ಳೆ ವಾತಾವರಣ ಸಿಗತೈತಿ, ಗೊಬ್ಬರ ಆದಂಗ ಆಕೈತಿ, ಅದಕ್ಕೆ ಯಾವುದೇ ಕೀಟಬಾಧೆಗಳು ಕೀಟಬಾಧೆನೂ ಕಡಿಮೆ ಆಗ್ತವೆ ಕಡಿಮೆ ಆಗ್ತದೆ. ಮತ್ತೆ ಈಗ ತಾವು ನೀರಾವರಿಗಾಗಿ ಏನ್ ಮಾಡ್ಕೊಂಡಿರಿ? ಹಿರಿಯರು ನಾವು ನಮ್ಗನಕ ಬಾವಿ ಕಡ್ದು ಗೊತ್ತಿಲ್ಲ, ಪೂರ್ವ ಹಿಡಿದ ಬಾವಿಗಳನ್ನ ಅದಾವ್ರಿ ನಿಮ್ಮ ಹೊಲದಲ್ಲಿ ಬಾವಿನ ಅದಾವ, ಬಾವಿಯಿಂದ ನೀರು ಉಪಯೋಗ ಮಾಡ್ಕೊತೀವಿ. ನೀರ್ ಸಾಕಷ್ಟು ಅದಾವ, ಆದ್ರೆ ಎಲ್ಲಾರಿಗೂ ನೀರ್ ಹಾಯಕ ನೀರ ಕೊರತೆ ಹಾಕವ್, ನಮ್ಗ ನೀರ ಹೆಚ್ಚಿಗೆ ಹಾಕವ್, ನಾವು ನೀರನ್ನ ಕಡಿಮೆ ಪ್ರಮಾಣದಾಗ ಉಪಯೋಗ ಮಾಡಿ ಮಾಡ್ತೀವಿ. ಆಯಾ ತಕ್ಕಂಗ ಎಷ್ಟು ಪ್ರಮಾಣದಲ್ಲಿ ನೀರನ್ನ ಬಳಸಬೇಕು ಅಗದಿ ಕಡಿಮೆ, ಎಲ್ಲರಿಗಿಂತಲೂ ಕಡಿಮೆ ಪ್ರಮಾಣದಾಗ ಬಳಸ್ತೀವಿ ನಾವು. ಅವ್ರು ಎರಡು ನೀರ್ ಹಾಯಿಸಿದ್ರೆ ನಾವು ಒಂದು ನೀರ್ ಹಾಯಿಸ್ತೀವಿ. ಯಾಕಂದ್ರೆ ಅತಿ ನೀರಾದ್ರೂ ಬೆಳೆಗಳಿಗೆ ಹಾನಿ ಆಗಂತ ಹಾನಿ ಆಕೈತಿ. ಮುಂದೆ ನಾವು ಸಾವಯವದಾಗಿರೋದ್ರಿಂದ ನಮ್ದ ಭೂಮಿನೂ ಫಲವತ್ತತೆ ಇರ್ತೈತಿ, ನೀರು ಕಡಿಮೆ ಆದ್ರೆ ಬೆಳಿತಾವ. ಮತ್ತೆ ಈಗ ಬದುವಿನಲ್ಲಿ ತಾವು ಕೆಲವೊಂದು ಅರಣ್ಯ ಗಿಡಗಳನ್ನ ಬೆಳೆಸಿನಿ ಅಂದ್ರೆ, ಯಾರು ತಮ್ಮ ಮಾದರಿಯಾಗಿ ತಗೊಂಡು ತಾವು ಬದುವಿನಲ್ಲಿ ಗಿಡಗಳನ್ನ ಬೆಳೆಸ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ? 85 ನಾವು ಪೂರ್ಣ ಒಕ್ಕಲ್ತನ ನಾನ ಜವಾಬ್ದಾರಿ ತಗೊಂಡ್ ಮಾಡಾಕೈತಿನಿ. ಆಗಿಂದ ಹಿಡ್ದ ಅರಣ್ಯ ಇಲಾಖೆದವ್ರದ್ದು ಸಂಪರ್ಕದಾಗ ಬನ್ನಿ, ಅವ್ರ ಈ ಟೈಮ್ನಾಗ ನೀವು ಗಿಡಗಳು ಹಚ್ಚತ್ತನ ಅಂತೇಳಿ ನೀವು ಇದನ್ನ ಮಾಡಿ ಗಿಡಗಳು ಹಚ್ಚಿರಿ ಅಂದ್ರೆ ನಿಮ್ಗೆ 3 ತನಕ ನಾವು ಈಗ ಇಂತಿಷ್ಟು ಇಂತಿಷ್ಟು ಅಂತೇಳಿ ಕೊಡ್ತೀವಿ. ಅದು ಹೆಚ್ಚು ಕಮ್ಮಿ ಹಾಕವ್ರಿ, ಒಂದೊಂದು ವರ್ಷ ಅವ್ರಿಗೆ ಹಣ ಇರ್ಲಾರ್ಕ ಹಣ ಕೊಡುದಿಲ್ರಿ ಅವ್ರ, ಒಂದ್ ಗಿಡಕ್ಕೆ ಇಂತಿಷ್ಟು ಅಂತೇಳಿ ಇರ್ತೈತಿ. ಒಂದ್ ಗಿಡ ತಂದು ಹಚ್ಚಿರ 3 ತನಕ ಕೊಡ್ತಾರ್ರಿ ಅವ್ರ. ಈ ವರ್ಷ ನಾವು ಗಿಡ ತಂದು ಹಚ್ಚಿದ್ವಿ ಅಂದ್ರೆ 1ನೇ ವರ್ಷ ಬಂದು ನೋಡ್ತಾರ್ರಿ ಅವ್ರ, ನಾವು ಒಂದ್ 100 ಗಿಡ ತಂದಿದ್ವಿ ಅಂದ್ರೆ ಅದ್ರಾಗ ಎಷ್ಟು ಬದಿಕ್ ಉಳ್ದಾವ ಅಷ್ಟು ಗಿಡಕ್ಕೆ 1 ಕೊಡ್ತಾರ್ರಿ. 2ನೇ ವರ್ಷ ಬಂದು ನೋಡ್ತಾರ್ರಿ ಅದ್ರಾಗ ಎಷ್ಟು ಬದಿಕ್ ಉಳ್ದಾವ ಅದಕ್ಕೆ ಅಷ್ಟು ಹಣ ಕೊಡ್ತಾರ್ರಿ. ಒಂದ್ ಗಿಡಕ್ಕೆ ಎಷ್ಟು ಹಣ ಕೊಡ್ತಾರ ಈಗ? 45 ರೂಪಾಯಿ 3 ಐತ್ರಿ ಈಗ ಸದ್ಯದಾಗ. ಅಂದ್ರೆ ಅರಣ್ಯ ಇಲಾಖೆ ತಮಗೆ ಗಿಡಗಳನ್ನು ಕೊಟ್ಟು ಮತ್ತೆ ದುಡ್ಡು ಕೊಟ್ಟು ಹೋಗ್ತಾರೆ. ಯಾಕಂದ್ರೆ ಪರಿಸರನು ನಾವು ಕಾಪಾಡಿದಂಗ ಆಕೈತ್ರಿ, ನಮ್ಗ ಲಾಭನೂ ಆಕೈತಿ. ಗೊತ್ತಿಲ್ದನ ಗಿಡ ಬೆಳೀತಂದ್ರೆ ಒಂದು 10-20 ವರ್ಷಕ್ಕೋಗಿ ಅದು ನಮ್ಗೆ ಆದಾಯ ಆಕೈತಿ. ಇದ್ರ ಸಲುವಾಗಿ ಅದು ಅರಣ್ಯ ಇಲಾಖೆದವ್ರ ಸಹಕಾರ ಐತಿ. ಅರಣ್ಯ ಇಲಾಖೆದವ್ರ ಸಂಪರ್ಕದಾಗ ಬಂದ ಬಳಿಕ ನಾವು ಒಕ್ಕಲ್ತನ ಮಾಡಕತ್ ಬಳಿಕ ಅವ್ರದ್ದು ಸಹಾಯ ತಗೊಂಡು ಗಿಡಗಳು ಹಚ್ಚಾಕೈತ್ರಿ. ಅಂದ ಬದುವಿನಲ್ಲಿ ಸಂಪೂರ್ಣವಾಗಿ ಅರಣ್ಯ ಗಿಡಗಳನ್ನ ಬೆಳೆಸಿರಿ. ಅವ್ರ ಹಣ್ಣಿನ ಗಿಡನೂ ಕೊಡ್ತಾರ್ರಿ ಅರಣ್ಯದವ್ರ. ಈ ಅರಣ್ಯ ಗಿಡ ಅಂದ್ರಲ್ಲ, ಅದ್ರಲ್ಲಿ ತಾವು ಹೇಳ್ತಾ ಇದ್ರಿ ತಮ್ಮಲ್ಲಿ ಮಹಾಗಣಿನೂ ಇದ ಮತ್ತ ಹೆಬ್ಬೇವು ಹಾಕೇನ, ಶಾಗವಾನಿನೂ ಅದಾವ್ರಿ, ಬೇವು ಅದಾವ್ರಿ, ತಾನ ಎದ್ದು ಅದಾವ್ರಿ, ನಾವು ಹಚ್ಚಿಲ್ಲ ಬೇವು ತಂದ. ಈಗ ಈ ಮಹಾಗಣಿ ಅಂತಂದು ಏನು ಗಿಡ ಬೆಳೆಸ್ತಾ ಇದ್ರಲ್ಲ, ಇದು ಎದಕ್ಕೆ ಉಪಯೋಗ ಆಗ್ತದೆ? ಈ ಮಹಾಗಣಿ ಗಿಡ ಅಂದ್ರೆ ರೇಸ್ ಅದ ಹಿಂದಿನ ಪೂರ್ವೇಡದ ನಮ್ಮ ದೇಶದಾಗ ಬೆಳಿತಿದ್ದಿಲ್ರಿ, ಈಗ 20 ವರ್ಷದಾಗ ನಮ್ಮ ದೇಶದಾಗ ಅಲ್ಲೇ ಬಂದ ಈಗ ಹೆಚ್ಚಾಗೈತ್ರಿ ಎಲ್ಲಾ ಏರಿಯಾಕ, ಎಲ್ಲಾ ಅರಣ್ಯ ಇಲಾಖೆದವ್ರು ಕೊಡಕೈತಾರ್ರಿ. ಅದರಿಂದ ಈಗ ಹಡಗು ತಯಾರು ಮಾಡಕ್ಕ ಆ ಕಟ್ಟಿಗೆ ಉಪಯೋಗ ಆಕೈತಿ, ಈ ಮಹಾಗಣಿನ ಉಪಯೋಗಿಸೋದು. ಮಹಾಗಣಿ ಅಂದ್ರೆ ಈಗ ಹಡಗು ತಯಾರಾಗಕ್ಕೆ ಹೋಗ್ತೈತಿ ಅಂದ್ರೆ ಕಟ್ಟಿಗೆ ಯಾವುದೇ ರೀತಿ ಮಳಿ ಬಿಸಿಲ ನೀರ ಯಾವುದಕ್ಕೂ ಹಾನಿ ಆಗೋದಿಲ್ಲ ಅಂತೇಳಿ ತಿಳಿದು ಅದನ್ನ ಇದನ್ನ ಮಾಡ್ಯಾರ ಅನ್ನೋದ್ಲಿ ಅದಕ್ಕೀಗ ಹೆಚ್ಚಿಂದ ಸಹಕಾರ ಕೊಡಕತ್ತಾರ ಅರಣ್ಯ ಇಲಾಖೆ. ಸಾಗವಾನಿ ಅಂತರೂ ಗೃಹ ಬಳಕೆ, ಸಾಗಾಣಿಕೆ ಅನ್ಕ ಗೃಹ ಬಳಕೆ, ಎಲ್ಲದಕ್ಕೂ ಉಪಯೋಗ ಆಕೈತಿ. ಈಗ ಬದುವಿನಲ್ಲಿ ತಾವು ಮತ್ತೆ ಏನೇನು ಬೆಳೆಸಿರಿ ಅರಣ್ಯ ಗಿಡ ಅಲ್ದನ ಮತ್ತೇನೇನು ಹಾಕಿರಿ? ಈ ಮೇವು ಬೆಳೆಗಳ ಸೂಬಾಬುಲ ಅದು ತಾವ ಹೇಳ್ತಾವ್ರಿ, ಒಂದ್ ಗಿಡ ಇದ್ದಕ್ಕ ಆ ವರ್ಷ ಹೆಚ್ಚಾಗಿ ಅಲ್ಲೊಂದು ಇಲ್ಲೊಂದು ಎದ್ದ ಎಲ್ಲಾ ಸೂಬಾಬುಲ ಐತ್ರಿ ಮೇವು, ಅದು ಮೇವು ಆಗಿ ಐತಿ ಕೆಳಗ ಮ್ಯಾಲಿ ಗಿಡ ಆಗಿದಾವ್ರಿ. ಮತ್ತೆ ಈ ಸೂಪರ್ ನೇಪಿಯರ್ ಅದನ್ನೆಲ್ಲ ಬೆಳೆಸಿರಿ? ಸೂಪರ್ ನೇಪಿಯರ್ ಹುಲ್ಲು ಐತ್ರಿ, ಹುಲ್ಲೈತಿ ಮೊದಲ ಅದ್ ಮೇವು ಐತ್ರಿ. ಅದ ಮೊದಲ ಏನೈತ್ರಿ ಬ್ಯಾರೆ ಬ್ಯಾರೆ ಜಾತಿ ಇದ್ದುರಿ, ಅವ ಗಣಕಿ ತಿತ್ತಿದ್ದಿಲ್ರಿ, ಅವ್ ಶಿಬಿರ ಬೆಂಡ ಇರ್ತಿದ್ರು, ಇದೊಂದು ಸ್ವಲ್ಪ ರಸ ಇರತೈತಿ ಅದ್ರಾಗ ದಂಟನ್ಯಾಗ, ಅದ್ರ ಸಲುವಾಗಿ ಎಲ್ಲಾ ಹೊಡ್ತಿ ಅಂದ್ ಬಿಡ್ತಾವ್ರಿ ನಮ್ ದನಗಳು, ಒಟ್ಟ ಬಿಡುದಿಲ್ರಿ. ಹಿಂಗಾಗಿ ಆ ಸೂಪರ್ ನೇಪಿಯರ ಮಾಡಿದ್ರಿ ಎಲ್ಲ ದನಕರಗಳಿಗೆ ಅನುಕೂಲ. ಅನುಕೂಲ್ರಿ. ಕಲ್ಲಪ್ಪರೆ, ಈಗ ತಾವು ಕಬ್ಬನ್ನು ಬೆಳೆದೇನೆ? ಕಬ್ಬು ಐತ್ರಿ. ಕಬ್ಬು ಎಷ್ಟು ಎಕರೆ ಹಾಕಿರಿ? ಕಬ್ಬು 1 ಎಕರೆ 20 ಗುಂಟೆ ಐತ್ರಿ. 1 ಎಕರೆ 20 ಗುಂಟೆ ಪೂರ್ತಿ ಕಬ್ಬು ಐತ್ರಿ. ಯಾವ ತಳಿಯ ಕಬ್ಬನ್ನ ಬೆಳೆದಿರಿ? ಈ ಕಬ್ಬು ಈಗ 15-12 ಅಂತೇಳಿ ಪಾಂಡೆಗೌದ ಒಂದು ಹೊಸ ತಳಿ ಐತ್ರಿ, 3 ರಿಲೀಸ್ ಆಗೈತ್ರಿ, ಅದನ್ನ ತಂದು ಹಚ್ಚಿನ್ರಿ. ಯಾವ ತರ ನಾಟಿ ಮಾಡ್ತೀರಿ ಅದನ್ನ? ನಾಟಿ ನಾವು 1 ನಾಟಿ ಮಾಡ್ತೀವ್ರಿ, 2 ನಾಟಿ ಮಾಡ್ತೀರಿ, ಅಡ್ಡ ತುಳಿತೀವ್ರಿ ಒಂದ್ ಪೂಟ್ಗೊಂದ. ಎಲ್ಲಾರು 3 ತನಕ ಹಚ್ತಾರ್ರಿ, ನಾವು 1 ಒಂದ್ ಎಕರೆ ಮುಗಿಸ್ತೀವ್ರಿ. ಅಂದ್ರೆ ಈಗ ಅಂತರ ಬೇಸಾಯ ಏನಾರ ಮಾಡಾಕತ್ತೀರಿ ಈ ಕಬ್ಬಿನೊಳಗೆ? ಕಬ್ಬಿನೊಳಗೆ ನಮ್ದು ಮೇವು ಗೊಂಜಾಳ ಐತ್ರಿ. ಈಗ ರಾಜಗಿರಿ ಪಲ್ಲಿ ಮೊನ್ನೆ 1/2 ಎಕರೆದಾಗ 20,000 ಪಲ್ಲಿ ಗುತ್ತಿಗೆ ಕೊಟ್ಟು ಬಿಟ್ಟಿವ್ರಿ ನಾವು, ಮಾರಕ್ ಆಗುದಿಲ್ಲ ಅಂದ. ಮುಂದ ಒಳಗ ಪಾಲಕ ಕೋತಂಬರಿ ಅವ್ ಕಿತ್ತ ಮರಕ್ ನಮಗ್ ಬ್ಯಾರೆ ಇದ್ರಿ ಅವು ರೀ. ಮುಂದ ಗೊಂಜಾಳ ಒಂದು ಮೇವು ಅದ್ರಾಗ ರೀ, ಗೊಂಜಾಳ ರೀ. ಗೊಂಜಾಳದಾಗ 3-4 ಜಾತಿ ಗೊಂಜಾಳ ಅದಾವ್ರಿ ನಮ್ಮಲ್ಲಿ. ಈಗ ಕರಿ ಗೊಂಜಾಳ ಐತ್ರಿ, ಚಾಕ್ಲೇಟ್ ಕಲರ್ ಐತಿ, ಎಳ್ಳಿನ ಗೊಂಜಾಳ ಐತ್ರಿ, ಸಿಹಿ ಗೊಂಜಾಳ ಈಗ ಚಿತ್ನಿ ಮಾಡ್ತ ಅದು ಬೀಜ ಮಾಡ್ಕೊಂಡು ಎಲ್ಲ ನಮ್ಮಲ್ಲಿ ಬೀಜ ಮಾಡ್ಕೊಂಡು ಮಾಡ್ತೀವ್ರಿ. ಮುಂದೆ ಎಲ್ಲರೂ ಇಲ್ಲಿ ಜವಾರಿ ಅಂತೇಳಿ ಬಿಳಿವದಾವ್ರಿ ಗೊಂಜಾಳ. ನಮ್ಮಲ್ಲಿ ಜವಾರಿಯಾಗ ಕೆಂಪು ಐತ್ರಿ, ಅಂದ್ರೆ ತಿನ್ನಾಕ ಜವಾರಿ ಐತ್ರಿ, ಮಾರಾಕು ಆದ್ರೆ ಹೈಬ್ರಿಡ್ ಟೈಪ್ ರೇಟ್ ಇಡ್ತಾರ್ರಿ, ಹೆಚ್ಚಿನ ರೇಟ್ ಇಡ್ತಾರೆ. ತಮಗೆ ಈಗ ಮಾರುಕಟ್ಟೆ ಎಲ್ಲ ಅನುಕೂಲ ಆಗಿದೆ? ಮಾರುಕಟ್ಟೆ ಎಲ್ಲ ಅನುಕೂಲ ಆಗೈತ್ರಿ. ಅಲ್ಲೇ ಬೆಳಗಾವಿ ಇದಕ್ಕೆ ಮಾರ್ತೀರಾ? ನಮ್ದು ಇಲ್ರಿ, ನಮ್ದು ಹಾರುಗೇರಿ ಹಿಡ್ಕಲ್ ಮಾರ್ಕೆಟ್ನಾಗ ಕಾಯಿಪಲ್ಲೆ ತರಕಾರಿ ಎಲ್ಲ ಅಲ್ಲೇ ಮಾರ್ತೀವ್ರಿ. ಅದು ಅಲ್ಲೇ ಅಂದ್ರೆ ನಮ್ಗೆ ಕಾಯಿಪಲ್ಲೆ ಹೋತಂದ್ರಿ, ನಮ್ದು ಅಲ್ಲಿ ಹೋದ ಒಂದು ಅರ್ಧ ತಾಸು ತಾಸಿನಾಗ ಅಂದ್ರೆ ಎಲ್ಲ ಖಾಲಿ ಆಗಿಬಿಡ್ತೈತ್ರಿ. ಅವ್ರ ಮುಂಜಾನೆ ಹಿಡಿದು ಇದ್ದವ್ರು ಇರ್ತಾರ್ರಿ, ನಮ್ಮ ಸಂಜೆ ಮುಂದೆ ಒಂದು ತಾಸಿನಾಗ ನಮ್ದೆಲ್ಲ ಖಾಲಿ ಆಗಿ. ಮತ್ತೇನೇನು ಬೆಳೆದಿರಿ ತಮ್ಮ 2 ಎಕರೆ 20 ಗುಂಟೆ ಒಳಗೆ? 2 ಎಕರೆ 20 ಗುಂಟೆ ಒಳಗೆ ನಮ್ದು ಉದ್ದ ಐತ್ರಿ, ಮುಂದೆ ಕರಿ ಗೋಧಿ ಹಾಕ್ತಿವ್ರಿ ನಾವು, ಎಲ್ಲರೂ ಈ ಕೆಂಪು ಗೋಧಿ ಹಾಕ್ತಾರೆ. ಈಗ ಉದ್ದನ್ನ ಯಾವ ತಳಿ ತಗೊಂಡ್ಬಂದು ಹಾಕಿರಿ? ಉದ್ದ ನಿರ್ಮಲ ಅಂತೇಳಿ ಪ್ಯಾಕೆಟ್ ತಂದು ಹಾಕಿದ್ರಿ. ಅದು ನಿರ್ಮಲ ಸಾಕಷ್ಟು ಚೆನ್ನಾಗಿ ಬಂದದ? ಚೆನ್ನಾಗಿ ಬಂದದ್ರಿ. ಅದು ಎಷ್ಟು ತಿಂಗಳಿಗೆ ಬೆಳೆ ಬರುತ್ತೆ ಫಸಲು? 85 ದಿನಕ್ಕೆ ಬರ್ತೈತ್ರಿ, ಈಗ 48 ದಿನ ಆದ್ರೆ ಹಾಕಿ ಬೆಳೆ ಚೆನ್ನಾಗಿದೆ ರೀ, ಸಾಕಷ್ಟು ಪ್ರಮಾಣದಲ್ಲಿ ಚೆನ್ನಾಗಿ ಬೆಳೆದ. ಈಗ ತಾವು ಮತ್ತೆ ಹಣ್ಣಿನ ಗಿಡಗಳನ್ನ ಯಾವ್ಯಾವ ಹಾಕಿರಿ? ಹಣ್ಣಿನ ಗಿಡಗಳು ನಮ್ಮಲ್ಲಿ ಅಂಜೂರ ಹಣ್ಣು ಇದೆ ಐತಿ, ಪಪ್ಪಾಯ ಅದಾವ್ರಿ, ಮುಂದೆ ಈ ಲಕ್ಷ್ಮಣ ಫಲ ರೀ, ಸೀತಾಫಲ, ರಾಮಫಲ, ಈ ಬೆಲ್ಲದ ಹಣ್ಣು ರೀ. ಬೆಲ್ಲದ ಹಣ್ಣು ಅಂದ್ರೆ ನಮ್ಮಲ್ಲಿ ಬಳಲಕಾಯಿ ಐತಿ, ಮುಂದೆ ನೆಲ್ಲಿಕಾಯಿ ಐತ್ರಿ, ಗುಡ್ಡದ ನೆಲ್ಲಿ ಐತಿ. ಅಂದ್ರೆ ಈಗ ಪಪ್ಪಾಯಿ ಎಷ್ಟು ಗಿಡ ಅದಾವ್ರಿ ಸಾಮಾನ್ಯ? ಪಪ್ಪಾಯಿ 10 ಗಿಡ ಅದಾವ್ರಿ. ಪಪ್ಪಾಯಿ ರಾಮಫಲ ರೀ? ರಾಮಫಲ 1-4 ಅದಾವ್ರಿ. ಲಕ್ಷ್ಮಣ ಫಲ 1 ಕಾಯಿ ಆಗೋದೈತ್ರಿ, ಸಣ್ಣ 2-3 ಅದಾವ್ರಿ. ಸೀತಾಫಲದ ಗಿಡ? ಸೀತಾಫಲ ಗಿಡ 1-8 ಅದಾವ್ರಿ. ಅವು 8-10 ಎಲ್ಲಾ ತರ ಕಾಣುವಂಗ ಬೆಳಿಗಳು ಅದಾವ್ರಿ. ಗೋಧಿನಾಗ ಶ್ರೀಗಂಧ 1-5 ಅದಾವ್ರಿ ನಮ್ಮ ವೀಟ್ರಾಗ. ಒಟ್ಟ ಎಲ್ಲದನ್ನ ನಿರ್ವಹಣೆ ಮಾಡಿದಿರಿ. ಮತ್ತೆ ಬಾಳೆ ಗಿಡಗಳು? ಬಾಳೆ ಗಿಡಗಳು ರೇಷ್ಮೆ ಆಗೋದಾವ್ರಿ, ಕುಲ್ಲಾನು ಬದಿವಿಗೆ ಅದಾವ್ರಿ. ರೇಷ್ಮೆನೂ ಬೆಳಿತಾ ಇದ್ರಿ? ರೇಷ್ಮೆನೂ ಬೆಳಿತಾ ಇದ್ರಿ. ರೇಷ್ಮೆ ಎಷ್ಟು ಗುಂಟೆ ಹಾಕಿರಿ? ರೇಷ್ಮೆ 25 ಗುಂಟೆ ಐತ್ರಿ. 25 ಗುಂಟೆ ಯಾವ ತಳಿಯ ರೇಷ್ಮೆನ ಹಾಕಿರಿ? V1 ಹಾಕಿದಿರಿ. V1 ಚೆನ್ನಾಗಿ ಬಂದದ? ಚೆನ್ನಾಗಿದ್ದೀರಿ. ನಮ್ದು 10 ವರ್ಷದಿಂದ ರೇಷ್ಮೆ ಐತ್ರಿ ನಮ್ಮಲ್ಲಿ. ಮೊದಲು ರೇಷ್ಮೆ ಆಗ್ರಿ, 12-6 ಸೈಜ್ ಆರು ಹಚ್ಚಿದ್ವಿ. ಆಗ ರೇಷ್ಮೆ ಇಲಾಖೆದವ್ರು ನಮ್ಮನ್ನ ಬೇದ್ರಿ, ಇಟ್ಟು ದೂರ ಹಚ್ಚಿರಿ, ನಿಮ್ಗೆ ಲಾಭ ಆಗೋದು ಹೆಂಗ ಹಂಗ ಹಿಂಗ ಅಂದ್ರಿ. ಆಮೇಲೆ ನಮ್ಮ ಕಬ್ಬು ನೋಡಕ್ರಿ, ಬರೀ ಇನ್ಯ ನಮ್ದು 6 ಫುಟ್ ಸಾಲ ಐತಿ ಕಬ್ಬು ನೋಡ್ರಿ. ಇನ್ಯ ಕಬ್ಬು ನೋಡಿದ ಮೇಲೆ ಹೊತ್ತ ಎಂಟ್ರದ್ ಹಿಂಗ್ ಬಂದೈತಿ ನೋಡ್ರಿ ಅಂತೇಳಿ ಆಗ ಸಾಹೇಬ್ರು ತೋರಿಸ್ರಿ, ಹಿರೇಮಣಿ ಅಂತೇಳಿ ಇದ್ರಿ ಆಗ ನಮ್ಮಲ್ಲಿ ADS ರಾಯ್ಬಾಗ್. ಈಗ ಏನ್ ಮಾಡಿದ್ವಿ ನಾವು, 12-6 ರೇಷ್ಮೆ ಮಾಡಿದ್ವಿ. ಅದ್ರಾಗ್ರಿ ಕುಲ್ಲಾ ಬೆಳಿ ಬರುವಟ್ಟು ಬೇರೆ ತಕೋತೀವ್ರಿ ನಾವು. ಸುವರ್ಣಗಡ್ಡಿನೂ ಬೇರೆ ರೀ. ಕುಲ್ಲಾ ಬೆಳಿ ಕುಲ್ಲಾಗಡ್ಡಿ ಎಷ್ಟು ಬೆಳಿತೀರಿ? ಸುವರ್ಣಗಡ್ಡಿನೂ ನಮ್ಮಲ್ಲಿ ಒಂದು 400-500 ಸುವರ್ಣಗಡ್ಡೆ ಗಿಡ ಅದಾವ್ರಿ. ಒಂದು ಗಡ್ಡಿ ನಮ್ಮಲ್ಲಿ 15-15 ಕಿಲೋ ತನಕ ಆಗ್ಯಾವ್ರಿ. ಹ್ಞೂ ರೀ ನಮಗೆ ಬೇಕಾದ್ರೆ ಹಡ್ಕೋತೀವ್ರಿ ಈ ವರ್ಷದಾಗ, ಬೇಡಾದ್ರೆ ನೆಲದಾಗ ಉಳಿತಾವ್ರಿ. ಆ ಉಳಿದು ಅಂದ್ರೆ ಮುಂದಿನ ವರ್ಷ ಅಲ್ಲೇ ಕರಗ್ತಾವ್ರಿ, ಮತ್ತೆ 1-4 ಗಡ್ಡೆ ಹಾಕಾವ್ರಿ. ಆ ಗಡ್ಡೆ ಹಳಿದಾತಂದ್ರೆ ಅವತ್ತಿರದ ಅಲ್ಲೇ ಕರಿಗೆ ಹೋಗಿಬಿಡ್ತೈತ್ರಿ. ನಮ್ಮ ಭೂಮಿ ಫಲವತ್ತತೆ ಆಕೈತ್ರಿ. ನಾವು ಅದನ್ನೇನು ಭಾಳ ಇದನ್ನ ಮಾಡಿಲ್ರಿ. ನಾವು ಯಾರು ಬೇಕಂದ್ರೆ ದೋಸ್ತರಿಗೂ ಕೊಡ್ತೀವ್ರಿ, ಗೆಳೆಯರಿಗೆ, ಮುಂದೆ ಮಾರ್ಕೆಟು ಮಾಡ್ತೀವ್ರಿ, ಇಲ್ಲಾತಂದ್ರೆ ನಮ್ಮ ಮನೆಗೆ ಏನಕ ಉಪಯೋಗ ಮಾಡ್ತೀವ್ರಿ. ಆ ತರಕಾರಿ ಅಂದ್ರೆ ಔಷಧಿನೂ ಹೌದು, ತರಕಾರಿನೂ ಹೌದ್ರಿ. ಅದು ಈಗ ಬಾಳೆ ಗಿಡ ತಾವು ಹಾಕೇನಂದ್ರಿ, ಎಷ್ಟು ಬಾಳೆ ಗಿಡ? 100 ಬಾಳೆ ಗಿಡ ಅದಾವ್ರಿ. ಅದ್ರಾಗ ಹೆಚ್ಚಿನ ಸಂಖ್ಯೆದಾಗ ರಾಜಾಪುರಿ ಅದಾವ್ರಿ. ರಾಜಾಪುರಿ ಅಂದ್ರೆ ಜವಾರಿ ಐತಿವ್ರಿ ನಾವು. ಅದ್ರಿ ಮತ್ತೆ ಯಾವ ತಳಿ ಹಾಕಿರಿ? ಕಮಲಾಪುರಿ ಐತ್ರಿ. ಕಮಲಾಪುರಿ ಅಂದ್ರೆ ಕೆಂಪು ಬಾಳ್ರಿ, ಅದು ಔಷಧಿ ಗುಣ ಅಂತೆ ಅಂದ್ರಿ. ಯಾಲಕ್ಕಿನೂ ಐತ್ರಿ. ಮುಂದೆ G9 ಅಂದ್ರೆ ಈಗ ಹೈಬ್ರಿಡ್ ಗೋಸಾವಿ 9 ಅಂತೇಳಿ ಐತ್ರಿ, ಅದು ಐತಿ. ಮುಂದೆ ಬಾಳೆನೂ ಹಾಕಿರಿ, ಹಣ್ಣಿನ ಗಿಡಗಳನ್ನು ಬೆಳೆದಿರಿ ತಾವು. ತೆಂಗಿನ ಗಿಡಗಳು? ತೆಂಗಿನ ಗಿಡಗಳು 10 ಅದಾವ್ರಿ. ಅವು 10 ಅದಾವ? ಹೌನ್ರಿ. ಎಷ್ಟು ಕಾಯಿ ಬಿಡ್ತವೆ? ಒಂದು 2,000 ತನಕ ಕಾಯಿ ಹಾಕವ್ರಿ ವರ್ಷ. ಒಂದು ವರ್ಷಕ್ಕೆ 2,000? ಮತ್ತೇನೇನು? ನುಗ್ಗಿ ಐತ್ರಿ ನಮ್ಮಲ್ಲಿ. ನಮ್ಮ ಮಾರ್ಕೆಟ್ 10-15 ನುಗ್ಗಿ ಗಿಡ ಅದಾವ್ರಿ. ವಾರ ಒಂದು 200-300 ರೂಪಾಯಿ ನುಗ್ಗಿಕಾಯಿ ಮಾರ್ತೀವ್ರಿ ವಾರ. ಅಂದ್ರೆ ತಮಗೆ ದಿನನಿತ್ಯ ಬೆಳಕಿಗೆ ಏನ ತೊಂದರೆ ಇಲ್ಲ. ಹೌನ್ರಿ. ನಮ್ಮ 2.5 ಎಕರೆದಾಗ್ರಿ, ವಾರದಾಗ ಒಂದು 2,000 ತನಕ ತರಕಾರಿ ಕಾಯಿಪಲ್ಲೆ ಎಲ್ಲ ಮಾರುಕಟ್ಟೆಯಿಂದನೇ ಬರ್ತೈತ್ರಿ. ಅಂದ್ರೆ ಈಗ ತರಕಾರಿ ತಾವು ಏನೇನು ಬೆಳೆದಿರಿ ತಮ್ಮ ಹೊಲದಲ್ಲಿ? ನಮ್ಮ ಹೊಲದಾಗ ಪಾಲಕ್ ಐತ್ರಿ, ಕುಂಬಳ ಐತ್ರಿ, ಮುಂದೆ ಸೋರೆಕಾಯಿ ಐತ್ರಿ, ಚವಳಿ, ಬೆಂಡಿ, ಮೆಣಸು, ಟೊಮೆಟೊ, ಕೊತ್ತಂಬರಿ, ಸಬ್ಬಸಿಗೆ. ತಮಗೆಲ್ಲ ದಿನನಿತ್ಯದ ಖರ್ಚಿಗೆ ಎಲ್ಲ ರೀತಿ. 2 ಎಕರೆ 20 ಗುಂಟೆ ಒಳಗೆ ತಮಗೆ ಒಟ್ಟು ಆದಾಯ ಎಷ್ಟು ಬರುತ್ತೆ? ವರ್ಷಕ್ಕೆ 4-5 ಲಕ್ಷ ತನಕ ನಕ್ಕಿ ಆದಾಯ ಉಳಿತೈತ್ರಿ. ಎಲ್ಲ ಖರ್ಚು ಹೋಗ್ರಿ. ಮುಂದೆ ನಾವು ಸಾವಯವದ ಬಂದದ ಬಳಕ್ರೆ ಹೆಚ್ಚಿಂದ ಹೇಳೋದು ಅಂದ್ರೆ ನಮ್ದು ಉತ್ಪನ್ನ ಒಂದು ಸ್ವಲ್ಪ ಕಡಿಮೆ ಎಣಿಸಿದ್ರು ನಮ್ಗೆ ನೆಮ್ಮದಿ ಮುಖ್ಯ, ಮುಂದೆ ಆರೋಗ್ಯ ವೃದ್ಧಿ ಐತ್ರಿ. ದವಾಖಾನೆ ಖರ್ಚ, ಔಷಧ ಖರ್ಚ ಪೂರ್ತಿ ಕಡಿಮೆಗೈತ್ರಿ, 95% ತನಕ ಕಡಿಮೆ. ಭೂಮಿಗೆ ರಾಸಾಯನಿಕ ಮುಟ್ಟಿಸೋದಿಲ್ಲ, ಮುಟ್ಟಿಸೋದಿಲ್ಲ. 2008 ಪೂರ್ತಿ ಬಂದಿಟ್ಟಿದ್ರಿ ನಾವು. ಅಂದ್ರೆ ಪರಿಸರನು ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ. ಅದಕ್ಕೆ ಮೊದಲ ನಮ್ ಸಾಲ ಇತ್ರಿ, ಈಗ ಅದ್ರ ಮೇಲೆ ನಾವೇನ್ ಸಾವಯವ ಮಾಡಿದ್ರಲ್ಲ ನಮ್ಗ ದುಡ್ಡು ಒಂದ್ ಸ್ವಲ್ಪ ಉಳಿತಾಯ ಎಲ್ಲ ಸಾಲ ಹೋಗಿ ಆಗಿತ್ರಿ 2008 ಮೊದಲ್ರಿ. ಮುಂದೆ ದನಗಳು ಅದಾವ್ರೀಗ. ಅಲ್ಲ, ತಮಗೆ ಎಷ್ಟು ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ತಮಗ ಮಕ್ಕಳು, ಏನ್ ಮಾಡ್ತಾರೆ? ನನಗೆ 2 ಗಂಡು ಮಕ್ಳು ಅದಾರ್ರಿ, ಮಗನ ಮದುವೆ ಆಗೈತಿ, ಮೊಮ್ಮಕ್ಕಳು ಇಬ್ರು ಸಾಲಿಗೆ ಹೋಗ್ತಾರ್ರಿ. ಇಂತ ಒಬ್ಬ ಮಗ ಇನ್ನ ಮದುವೆ ಆಗಿಲ್ರಿ. ಎಲ್ಲಾರು ಒಕ್ಕಲ್ತನ ಮಾಡ್ತೀರಿ ನಾವು, ಮಕ್ಕಳನ್ನ ಒಕ್ಕಲ್ತನ. ಎಜುಕೇಶನ್ ಮುಗಿಸ್ಯಾರ? ಒಬ್ಬ ಮಗ 10th ಮಾಡ್ಯಾನ್ರಿ, ಒಬ್ಬ ಮಗ ITI ಮಾಡ್ಯಾನ್ರಿ. ITI ಮಾಡಿದ ಒಟ್ ಕೆಲಸಕ್ಕೆ ಅಲ್ಲೇಟ್ ಇಲ್ಲೇಟ್ ಹೋಗ್ಕಂಡ್ರಿ. ಅವ ಇಲ್ದಾಗ ಅವ್ ನಮ್ಗೆ ತೋಟಕ್ಕೆ ಬಳಸ್ಕೊತೀರಿ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ನಮ್ಗೆ ದೊಡ್ಡಕ್ಕಿ ಒಬ್ಬಕ್ಕಿ ಮಗಳಿದ್ದಳ್ರಿ. ಆಕಿ PUC ಅವರಿಗೆ ಸಾಲಿ ಕಲಿಸಿ ರೈತರಿಗೆ ಮನೆಗೆ ಕೊಟ್ಟಿದ್ವಿ. ಯಾಕಂದ್ರೆ ನಮ್ದು ಅದ ನೌಕರಿ ಅನ್ನೋದು ಒಂದು ಬಿಟ್ಟ ನಾವು ಒಕ್ಕಲ್ತನ ಕಾಪಾಡ್ಕೊಳ್ಳೋ ಸಲುವಾಗಿ ಅದನ್ನ ಮಗಳನ್ನ ರೈತರಿಗೆ ಕೊಟ್ಟಿದ್ವಿ. ಅಲ್ಲ, ಕೃಷಿಯಿಂದಲೇ ಜೀವನ, ಕೃಷಿನೇ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಕರೆಯುವಾಗ ಈ ಕೃಷಿಗೆ ಮಾನ್ಯತೆಯನ್ನು ತಾವು ಕೊಟ್ಟು ಅದರಲ್ಲೇ ತಮ್ಮ ಕಾಯಕವನ್ನು ಮುಂದುವರಿಸಿದ್ರೆ ಭಾಳ ಸಂತೋಷ. ಈಗ ತಾವು ಹೈನುಗಾರಿಕೆ ಮಾಡ್ತೇನೆ ಅಂತ ಇದ್ರಿ, ಹೈನುಗಾರಿಕೆ ಮಾಡಲಿಕ್ಕೆ ತಮ್ಮಲ್ಲಿ ಎಷ್ಟು ಆಕಳ ಎಮ್ಮೆಗಳದಾವು? ಒಂದು ಎಮ್ಮೆ ಐತ್ರಿ, ಅದು ಎಮ್ಮೆ ಮಣಕೊಂದು ಐತಿ. ಮಣಕಂದ್ರೆ ಈಗ 2.5 ಮಣಕ್ರಿ. ಅದ ಮುಂದೆ 2 ಗೀರ್ ಆಕಳದವ್ರಿ, ಒಂದು ನಮ್ಮ ಕಿಲಾರಿ ಆಕಳ. ಸರಾಸರಿ ದಿನಕ್ಕೆ ಒಂದು 6-7 ಲೀಟ್ರ್ ಹಾಲು ಮಾರಾಟ ಮಾಡ್ತೀವಿ. ಉಳಿದು ತಿನ್ನಕ ಆಕಳ ತುಪ್ಪ ಮಾಡ್ಕೊಂಡು ತಾವು ಮನೆ ಬಳಕೆಗಾಗಿ ಹಾಲು ಮೊಸರು ತುಪ್ಪ ಉಪಯೋಗ ಮಾಡ್ಕೋತೀವಿ. ಆಕಳ ತುಪ್ಪದ ಇನ್ನೊಂದು ವಿಶೇಷ ಅಂದ್ರೆ ನಾವು ಯಾರೇ ಒಂದಿಟ ತಲೆ ನೋಯಿಸ್ತೈತಿ, ನಿದ್ದೆ ಸರಿಯಾಗಿ ಹತ್ತದಿಲ್ಲ, ಮೇಕೈ ನೋವು ಐತಿ, ಮುಂದೆ ನಮ್ಗೆ ಗೊರಕಿ ಬರ್ತೈತಿ ಅನ್ನೋರಿಗೆ ಒಂದು 5 ml ಆಕಳ ತುಪ್ಪ ಒಂದು ಬಾಟ್ಲಿದಾಗ ಹಾಕಿ ಫ್ರೀಯಾಗಿ ನಾವು ಕೊಟ್ಟು ಬಿಡ್ತೀವಿ ರೀ ಅವ್ರಿಗೆ. ಯಾಕೆ ಕೊಡ್ತೀವಿ ಅಂದ್ರೆ ಯಾವ ಮುಗಿನಾಗ 2 ಅಣಿ ಹಾಕೊಂಡ್ರಂದ್ರೆ ಒಂದು ವಾರದಾಗ ಗೊರಕಿನ ಹೋಗಿಬಿಡ್ತೈತಿ. ಯಾವುದೇ ತರದ ಆಕಳ ತುಪ್ಪದಂತ ಔಷಧಿ ಯಾವುದೂ ಇಲ್ರಿ. ಯಾವುದೇ ಆಕಳ ತುಪ್ಪನ ಹಾಕೊಂಡು ಬಳಸಿ ನಮ್ಗೆ ಜವಾರಿ ಆಕಳ ಬೇಕ್ರಿ. ಒಟ್ಟು ಅಂದ್ರೆ 59 ಜಾತಿ ಜವಾರಿ ಅದಾವ್ರದ ಆಕಳಗಳ ಒಳಗೆ. ಅದ್ರಾಗ ಯಾವುದೇ ಜವಾರಿ ಆಕಳ ಇರಲಿ ಆ ತುಪ್ಪರಿ. ಈ ಜೆರ್ಸಿ ಹೆಚ್ಚಪ್ಪ ಅತ್ತಾರಲ್ಲ ಇವಲ್ರಿ, ಜವಾರಿ ಆಕಳ ಬೇಕ್ರಿ. ಜವಾರಿ ಆಕಳ ತುಪ್ಪ ಮೂಗಿನಲ್ಲಿ 2 ಅಣಿ ಬಿಟ್ಕೊಂಡ್ರೆ ಸಾಕ್ರಿ, ಗೊರಕೆ ಹೋಗುತ್ತೆ, ಗೊರಕೆ ಹೋಗುತ್ತೆ, ನಿದ್ದೆ ಹತ್ತೈತ್ರಿ, ಮುಂದೆ ನಮ್ಮ ತಲೆ ಇದ್ರೂ ಹೋಗ್ತೈತಿ, ಮನಸ್ಸಿಗೆ ಶಾಂತಿ ಇಲ್ದಿರ್ಕನು ಅದು ಶಾಂತ ಇದನ್ನ ಮಾಡ್ತೈತಿ. ಇಷ್ಟೆಲ್ಲ ಔಷಧಿ ಗುಣಗಳು ಅದಾವ. ಬಹಳ ಸಂತೋಷ. ಈಗ ತಾವು ಒಂದು ಗೀರ ಆಕಳನ್ನ ಎಷ್ಟು ದುಡ್ಡು ಕೊಟ್ಟು ತಗೊಂಡ್ಬಂದಿರಿ? ನಾವು ಒಂದು ಗೀರ ಆಕಳ ಅಂದ್ರೆ ನಾವು ಈ ದೊಡ್ಡ ಮೊಬೈಲ್ ಬಂದ ಬಳಿಕ ಇದನ್ನ ಮೊಬೈಲ್ಗೆ ರೊಕ್ಕ ಹೋತ್ಲ ಅಂತೇಳಿ ವಿಚಾರ ಮಾಡಿ ಮಾಡಿ ಅದ್ರಾಗ ಏನೇನು ಆ್ಯಪ್ ಅದಾವ ನೋಡ್ಕೊಂಡ ಅದ್ರಾಗ ಅಗ್ರಿ ಸೆಂಟ್ರಲ್ ಅಂತೇಳಿ ಒಂದು ಆ್ಯಪ್ ಐತ್ರಿ. ಅವು ಎಲ್ಲರೂ 70,000 ತನಕ ತಗೊಳ್ಳುವ ಆಕಳ ನಾವು 31,000 ಕೊಟ್ಟ ತನ್ನ ಅಗ್ರಿ ಸೆಂಟ್ರಲ್ ಆ್ಯಪ್ ಇದ್ರೆ ಬೆಳೆಗಳ ಬಗ್ಗೆ ಐತ್ರಿ, ಪಶು ಆ್ಯಪ್ ಅಂತೇಳಿ ಒಂದು ಐತ್ರಿ. ಅದು ಅದ್ರಾಗ ನೋಡ್ಕೊಂಡು ಅದನ್ನ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ ಅದ್ರಾಗ ಮಾರವರು ಹಾಕಿರ್ತಾರ್ರಿ, ನಂದು ಈ ದನ ಐತಿ ಎಷ್ಟು ರೇಟ್ ಆತೇಳಿ ಹಾಕಿರ್ತಾರೆ. ಅದ್ರ ಮೇಲೆ ಅವ್ರು 70,000 ಸಿಗುವ ಆಕಳ ನಾವು 31,000 ಕೊಟ್ಟು ತಂದ್ರಿ. ನಾ ನೋಡ್ರಿ ಮೊಬೈಲ್ ಮೊಬೈಲ್ ಉಪಯೋಗ ರೊಕ್ಕ ಕೊಟ್ಟನೇನು ಅಂತೇಳಿ ಚಿಂತಿತ್ರಿ. ನಾ ದನದ ಯಾವ್ದೇ ಎಮ್ಮಿ ತಗೊಲಿ ಆಕಳ ತಗೊಲಿ ಈ ಮೊಬೈಲ್ದಿಂದ ಒಂದು ಎಮ್ಮಿ ತಗೊಂಡೆ 70,000 ರೂಪಾಯಿ ಎಮ್ಮಿ 34,000 ಕೊಟ್ಟು ತಂದ್ರಿ. ಈಗ 1,00,000 ತನಕ ಮಾರ್ತೈತ್ರಿ ಅದು ಮರಕ್ಕೆ ಹೋದ್ರೆ. ಮುಂದೆ ಒಂದು ಗೀರ ಆಕಳ 28,000 ಕೊಡ್ತಾನೆ, ಅದನ್ನ 35,000 ಮಾಡಿ ಅದೊಂದು ಸ್ವಲ್ಪ ಅದ ಗಂಟು ರೋಗ ಬಂದು ಒಂದಿಟ್ಟು ಇದಾಗುತ್ತೆ ಅದನ್ನ ಮಾರಿಬಿಟ್ಟಿ. ಈಗ ಒಂದು ಆಕಳ ಮೊನ್ನೆ ಒಂದು 31,000 ಕೊಟ್ಟೆ ಅಂತಾನೆ ಈ ಆ್ಯಪ್ ನೋಡಿ, ಅದನ್ನ 45,000 ದೋಸ್ತರೊಳಗೆ ಮಾರಿಬಿಟ್ಟಿನಿ ಅದನ್ನ 6 ಹಬ್ಬದ ಮೇಲೆ. ಈಗ ನಮ್ಮ ಮನ್ಯಾಗ ಹುಟ್ಟಿದ ಆಕಳನ ಹಿಂಡ್ಕೋತಿದ್ವಿ, ಈಗ ನಮ್ಮ ಮನ್ಯಾಗ ಹುಟ್ಟಿದ್ರು ಅನಿಸ್ಕೊಂಡ. ಅಂದ್ರೆ ಹೈನುಗಾರಿಕೆನೂ ತಾವು ಮಾಡ್ತಾರೆ? ಹೈನುಗಾರಿಕೆನೂ ಅದಾವ್ರಿ. ಮುಂದೆ ಆಡುಗಳು ಅದಾವ್ರಿ, ಒಂದು 5 ಆಡ್ ಅದಾವ್ರಿ. ವರ್ಷಕ್ಕೆ ಒಂದು 8 ಮರಿ ಸಿಗ್ತಾವ್ರಿ ಅದರಿಂದ. ವರ್ಷಕ್ಕೆ 8 ಮರಿ ಅಂದ್ರೆ 5,000. ಯಾವ ತಳಿ? ನಮ್ಮ ಲೋಕಲ್ ದೇಶಿ ಆಡನ ರೀ. ದೇಶಿ ಆಡನ ಸಾಕಿರಿ. ಮುಂದೆ ಒಂದು ಅದರಿಂದ ಒಂದು 8 ಮರಿ ಅಂದ್ರೆ 5,000 ಹಿಡಿದ್ರೆ ಒಂದು 40,000 ರೂಪಾಯಿ ಆದಾಯ ಸಿಗ್ತದೆ. ಆದಾಯ ಸಿಗ್ತದೆ. ಈ ದನಗಳಿಗೆ ಉಣ್ಣಿ ಭಾಳ ಆಗಾಕತ್ತು ರೀ. ಅದ್ರ ಸಂಬಂಧ ಒಂದು 50 ಕೋಳಿ ಮಾಡಿದ್ವಿ ರೀ. 50 ಕೋಳಿಯಿಂದ ದಿನಕ್ಕೊಂದು 25-30 ತತ್ತಿ ಸಿಗ್ತಾವ್ರಿ. ಅದ್ರಾಗ ಹುಂಜ ಒಂದು ತೊಡೆ ಅದಾವ್ರಿ, ಒಂದು ತೊಡೆ ತತ್ತಿ ನಾಶ ಆಕಾವು. ಹಿಂಗಾಗಿ ಕೋಳಿ ಸಾಕಾಣಿಕೆನೂ ಐತ್ರಿ. ಅಂದ್ರೆ ಬೇಡಿಕೆ ಕೋಳಿಗೆದನೋ ಮೊಟ್ಟೆಗೆದನೋ? ಮೊಟ್ಟೆಗೆ ಅನಕ ಹೆಚ್ಚಿನ ಪ್ರಮಾಣದಾಗ ಐತ್ರಿ. ನಮ್ಮ ಜವಾರಿ ಕೋಳಿ ಅನ್ನೋದ್ಲಿರಿ ಹೆಚ್ಚಿನ ಪ್ರಮಾಣದಾಗ ಐತ್ರಿ, ಮೊಟ್ಟೆಗೆ ಐತ್ರಿ. ಈ ನಾವು ಕೋಳಿದ ಏನೈತ್ರಿ, ದನಗಳು ಉಣ್ಣೆ ಅಂದ್ರೆ ಉಣ್ಣೆ ಆಗಿ ದನಗಳು ನಮ್ಮ ಅಗದಿ ವೀಕ್ ಆಗಿದ್ರಿ, ನರ್ವಸ್ ಆಗಿದ್ರಿ. ಕೋಳಿ ಸಾಕಣೆ, ಕೋಳಿ ಸಾಕಿಂದ ಕೋಳಿ ಅವನು ಹುಡುಕಾಡಿ ಅವನು ತಿಂದ ಬಳಕ ಇಂತ ಕಡಿಕ ಅವು ಕಾಳ ಕಡಿ ಕಸ ತಿನ್ನಕ್ ಹೋಗ್ತಾವ್ರಿ. ಅವು ತಾವು 25 ಗುಂಟೆಯಲ್ಲಿ ರೇಷ್ಮೆಯನ್ನು ಬೆಳೆದನೆ ಅಂದ್ರೆ, ರೇಷ್ಮೆನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರಿ? ರೇಷ್ಮೆ ತಳಿ ಅಂದ್ರೆ V1 ತಳಿ ಹಾಕಿದೆ. ಎಷ್ಟು ಬರುತ್ತೆ ಅದರಿಂದ ಆದಾಯ ತಮಗೆ? ನಾವು 25 ಗುಂಟೆದಾಗ ಎಲ್ಲರೂ ನಾವು 100 ಲಿಂಕ್ಸ್ ಅದು ಮೇಸ್ತಾರ್ರಿ ಅವ್ರ. ನಾವು 100 ಲಿಂಕ್ಸ್ ಹೆಂಗ್ ಮೇಸ್ತಾರ ಅಂದ್ರೆ ಅವ್ರ 3-4 ಸೈಜ್ ಮಾಡಿ ಹೆಚ್ಚಿ ಅವ್ರ ಸಣ್ಣ ಮಾಡಿ ಮಾಡ್ತಾರ್ರಿ ಅವ್ರು. ನಾವು 12-6 ಸೈಜ್ ಮಾಡಿದೀವ್ರಿ ರೇಷ್ಮೆ. ಈಗೇನೈತಿ, ನಾವು ಚಿಲ್ಲರ್ ನಮಗೆ ತಿನ್ನುವಂತ ಕರಿ ಗೋಧಿ ಬ್ಯಾಸಗಿ ಉದ್ದ ಅಗಸಿ ಮೆಂತಿ ಎಲ್ಲ ಕಾಳು ಮಾಡ್ಕೋತೀವ್ರಿ. ಈಗ ಮಳೆಗಾಲದಾಗ ರಾಜಗಿರಿ ಅಲಸಂದಿ ಉದ್ದ ಹೆಸರ ಮುಂದೆ ರಾಗಿ ಹಚ್ಕೊಂಡಿರ್ತೀವ್ರಿ ಅಲ್ಲೆಲ್ಲ ಕೌಲಿಗೆ. ಈ ತರ ರಾಗಿ ಒಳಗೆ 2 ತರ ರಾಗಿ ಅದಾವ್ರಿ ನಮ್ಮಲ್ಲಿ, ಬಿಳಿ ರಾಗಿ ಕೆಂಪು ರಾಗಿ. ರೇಷ್ಮೆ ಒಳಗೆ ಹೋದ್ರೆ 50-60 ಬೆಳಿ ಸಿಗ್ತಾವ್ರಿ ನಮ್ಮಲ್ಲಿ. ಮಿಶ್ರ ಬೇಸಾಯ ಇದಲ್ಲ. ಒಳಗೆ ಮಸಾಲೆ ಪದಾರ್ಥ ಈಗ ನಮ್ಮ ದೊಡ್ಡ ಪತ್ರೆ ಅಂತೇಳಿ ಐತಿ, ಈ ನಮ್ಮ ಕಳೆ ಅಂತೇಳಿ ನಾವು ಇಲ್ಲಿವರೆಗೇನು ನಾಶ ಮಾಡ್ತಿದ್ದೀವಿ. ಈ ಅದ್ರಾಗ ಪುನರ್ನವ ಅಂತೇಳಿ ಒಂದು ಕಸನ ಅಂತೇಳಿ ತಿಳ್ಕೊಂಡಿದ್ವು, ಅದೊಂದು ತರಕಾರಿನೂ ಹೌದು ಔಷಧಿನೂ ಹೌದು. ಪುನರ್ನವ ಅಂದ್ರೆ ಅದಕ್ಕೆ ಅದನ್ನ ತಿನ್ಕೋತ ಹೋದ್ರೆ ಮುಪ್ಪ ಬರಂಗಿಲ್ಲರಿ. ಅದೊಂದು ನಮ್ಮನೆ ತರಕಾರಿ ಮಾಡ್ಕೊಂಡು ನಾವು ಉಪಯೋಗ ಮಾಡ್ರಿ. ಅದು ಅದೊಂದು ಎಲ್ಲದ್ರಾಗ ಹೆಚ್ಚಿಂದು ಪಾಲಕ್ ಅಂದ್ರೆ ಈ ಪಾಲಕರು ಅಂತೇಳಿ ಹೆಂಗೆ ಈ ನಮ್ಮ ಜನರುಡಿಯಾಗ ಐತ್ಲ ಪಾಲಕ್ ಅಂದ್ರೆ ಅದು ಪಾಲಕ್ ಇದ್ದಂಗ. ಪಾಲಕ್ಕಿಂತ ಹೆಚ್ಚಿಂದಿದ್ದು ಪುನರ್ನವ. ಪುನರ್ನವ ಸೊಪ್ಪ, ಅದು ಸೊಪ್ಪು. ಸೊಪ್ಪು ಅಂದ್ರೆ ಏನ, ಇಲ್ಲಿವರೆಗೆ ನಾವು ಈಗ 4 ವರ್ಷದ ಹಿಂದ್ಗಡೆಯಿಂದ ನಾ ಕಳೆನ ತಿಳ್ಕೊಂಡಿದ್ವಿ. ಈಗ ಇಲ್ಲಿವರೆಗೆ ಈಗ 4 ವರ್ಷದ ಈಚೆಗೆ ಪುನರ್ನವ ಉಪಯೋಗ ಮಾಡ್ರೆ ಅದಕ್ಕೆ ಮುಪ್ಪ ಬರಂಗಿಲ್ಲ ಅನ್ನೋದೊಂದು ಇದೈತಿ. 2 ಎಕರೆ 20 ಗುಂಟೆಯಲ್ಲಿ ಸಾಕಷ್ಟು ಬೆಳೆಗಳನ್ನ ಬೆಳೆದು ಸಾಕಷ್ಟು ಅದರಿಂದ ಲಾಭಗಳನ್ನು ತೋತಾ ಇದ್ರಿ, ಬಹಳ ಸಂತೋಷ. ಕಲ್ಲಪ್ಪ ಮಲ್ಲಪ್ಪ ಮಾಳಿಯವರೆ, ಸಣ್ಣ ಹಿಡುವಳಿದಾರರಾದರೂ ಸಾಕಷ್ಟು ಬೆಳೆಗಳನ್ನ ಸಮಗ್ರ ಕೃಷಿಕರಾಗಿ ಸಾವಯವ ಕೃಷಿಕರಾಗಿ ತಾವು ಹೊರಹೊಮ್ಮಿದ್ರೆ, ತಮ್ಮ ಈ ಶ್ರಮವನ್ನ ಗಮನಿಸಿ ಸರ್ಕಾರ ಯಾವ್ದಾದ್ರೂ ತಮಗೆ ಪ್ರಶಸ್ತಿಯನ್ನು ನೀಡಿದ್ದಾರೋ ಹೇಗೆ? ಈ ನಾವು 2008 ಸಾವಯವ ಕೃಷಿ ಮಾಡಕ್ ಹತ್ತ ಬಳಿಕ ರವಿಶಂಕರ್ ಗುರುಜಿಯವರ 2010 ಗದಗ ಕರೆಸಿ 108 ಜನ ರೈತರನ್ನ ಕರೆಸಿ ಋಷಿ ಕೃಷಿ ಅಂತೇಳಿ ಪ್ರಶಸ್ತಿ ಕೊಟ್ರು. ಆಮೇಲೆ 2012-13 ಇಲಾಖೆದವ್ರ ಕೃಷಿ ಇಲಾಖೆದವ್ರ ಸಂಪರ್ಕ ನಾವು ತಗೊಂಡು ಒಕ್ಕಲ್ತನ ಮಾಡ್ತಿದ್ವಿ. ಪಶು ಇಲಾಖೆದವ್ರ ಸಂಪರ್ಕನು ನಾವು ಮಾಡ್ಕೊಂಡು ದನಗಳದ ಹೆಂಗ ಏನ ಅದನ್ನು ಇದನ್ ಮಾಡ್ತಿದ್ವಿ. ಈ ನಾವು ರೇಷ್ಮೆ ಇಲಾಖೆಯವ್ರ ಜೋಡಿ ಕೂಡಿ ರೇಷ್ಮೆ ಹಚ್ಚಿದ್ರಿ. ಕೃಷಿ ಇಲಾಖೆದವ್ರು ಏನಂದ್ರು, ಏ ಇಲ್ಲ ನಿಂದ ಎಲ್ಲ ನೋಡುವಂಗ ವಿಶೇಷ ಐತಿ, ನೈಸರ್ಗಿಕ ಕೃಷಿ ಐತಿ, ಅದಕ್ಕೆ ನೀವೊಂದು ಅರ್ಜಿ ಹಾಕು ಅಂತೇಳಿ ಹೇಳ್ರು. ಕೃಷಿ ಇಲಾಖೆಯವ್ರ ಮಾತು ಕೇಳಿ ನಾ ಏನು ಅರ್ಜಿ ಹಾಕಿನಿ, ಕೃಷಿ ಪಂಡಿತ್ ಪ್ರಶಸ್ತಿ ಅಂತೇಳಿ ಒಂದು ಕರ್ನಾಟಕ ಸರ್ಕಾರದವ್ರ ಬೆಂಗಳೂರು ವಿಧಾನಸೌಧ ಸಭಾಭವನ ಕರೆಸಿ ಪ್ರಶಸ್ತಿ ಕೊಟ್ಟು 25,000 ರೂಪಾಯಿ ಬಹುಮಾನವಾಗಿ ಕೊಟ್ಟು ಸನ್ಮಾನಿಸ್ರಿ. ಎಷ್ಟನೇ ಇಶ್ವಾಗ? 2012-13 ಆಯ್ತ್ರಿ. 14th February 19 ಕೊಟ್ರಿ ಪ್ರಶಸ್ತಿನ ತಗೊಂಡಿದ್ರಿ, ಬಹಳ ಸಂತೋಷ. ನಮ್ಮ ರೈತ ಬಾಂಧವರಿಗೆ ಕೊನೆಯದಾಗಿ ಏನನ್ನ ಹೇಳಕ್ ಇಷ್ಟಪಡ್ತೀರಿ? ಈಗ ನಾವು ಒಕ್ಕಲ್ತಾನ ಅಂದ್ರೆ ಕೇವಲ ತಿಳಿದಾರ್ರಿ, ಆದ್ರೆ ಆ ರೀತಿ ಅಲ್ಲದ. ಒಕ್ಕಲ್ತಾನದಾಗ ನಮ್ದು 2 ಎಕರೆ 20 ಗುಂಟೆ ಜಮೀನು ಇದ್ರೂ 1 ಎಕರೆ 35 ಗುಂಟೆ ಜಮೀನದಾಗ ನಾವು ಮೇವು ಕಬ್ಬು ಉದ್ದು ಎಲ್ಲ ಮಾಡ್ಕೊಂಡ್ರು 25 ಗುಂಟೆ ಜಮೀನದಾಗ ನಾವು ಎಷ್ಟು ಬೇಕೋ ಅಷ್ಟು ಆದಾಯ ತೆಗಿಬೇಕು ಅನ್ನುವಂಗ ನಾವು ಎಲ್ಲ ಥರ ಬೆಳೆ ಅದ್ರಾಗ ಮಾಡಿದ್ವಿ. ಅರಣ್ಯ ಗಿಡನೂ ಅದ್ರಾಗ ಅದಾವು, ಹಣ್ಣಿನ ಗಿಡನೂ ಅದ್ರಾಗ ಅದಾವು. ನಮಗೆ ಎಲ್ಲಿ ಹೋದ್ರೂ ಯಾವತ್ತೂ ನಮ್ಮ ಗಿಡದಾಗ ನಮ್ಮ ಭೂಮಿಯಾಗ ಹಣ್ಣು ಸಿಗ್ಬೇಕು ನಮಗೆ, ಯಾವ ಸೀಜನ್ದಾಗ ಯಾವ ಇರ್ತಾವವ. ಆ ರೀತಿ 25 ಗುಂಟೆದಾಗ ನಾವು ಎಷ್ಟೇ ಜನ ಇದ್ರೂ 10 ಜನ ಇದ್ರೂ ಬದುಕುವಂಗ ನಾವು ವಿಶೇಷತೆ ಐತಿ ಅನ್ನೋದು ನಮ್ಮ ತೋಟ ನೋಡ್ರಿ ಗೊತ್ತಾಕೈತಿ. ವರ್ಷದಾಗ ಒಂದು 20-30 ಸಲ ಧರ್ಮಸ್ಥಳದವ್ರು ಮಹಿಳಾ ಸಂಘದವ್ರನ್ನ ಕರ್ಕೊಂಡು ನಮ್ಮ ತೋಟಕ್ಕೆ ಭೇಟಿ ಕೊಟ್ಟು ಹೋಗ್ತಾರೆ. ಈ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದವರು ರೈತರ ಹುಡುಗರನ್ನ ಕರ್ಕೊಂಡು ಬರ್ತಾರೆ. ಬಾಗಲಕೋಟೆ ತೋಟಗಾರಿಕೆ ಅರ್ಬಾಯ್ ಅವರು ಅವರು ಬರ್ತಾರೆ ರೀ. ಎಲ್ಲರೂ ನಮ್ಮ ರೈತರು ಏನೈತಿ ನಮ್ಮ ತೋಟಕ್ಕೆ ಯಾವತ್ತೂ ಇಲ್ಲಂದ್ರೆ ವಾರದಾಗ ಒಂದು 10 ಜನ ಬಂದು ಹೋಗ್ತಾರೆ ನಮ್ಮ ತೋಟಕ್ಕೆ ನೋಡಕ್ಕೆ. ಕಲ್ಲಪ್ಪ ಮಲ್ಲಪ್ಪ ಮಾಳಿಯವರೇ, ತಮ್ಮ ಮೊಬೈಲ್ ಸಂಖ್ಯೆ ನಮ್ಮ ಕೇಳುಗರಿಗೆ. ಮೊಬೈಲ್ ಸಂಖ್ಯೆ 9620050008. ಕಲ್ಲಪ್ಪ ಮಲ್ಲಪ್ಪ ಮಾಳಿಯವರೇ, ತಾವು ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಸಾಕಷ್ಟು ಬೆಳೆಗಳನ್ನು ಬೆಳೆದು ಲಾಭದಾಯಕ ಬೆಳೆಗಳನ್ನು ಬೆಳೆದು ಲಾಭವನ್ನು ಗಳಿಸ್ತಾ ಇದ್ದೀರಿ, ತುಂಬಾ ಸಂತೋಷ. ನಮ್ಮ ರೈತ ಬಾಂಧವರ ಪರವಾಗಿ, ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಯಬಾಗ್ ತಾಲೂಕು ಹಿಡಕಲ್ ಗ್ರಾಮದ ಸಾವಯವ ಮತ್ತು ಸಮಗ್ರ ಕೃಷಿಕರಾದ ಕಲ್ಲಪ್ಪ ಮಲ್ಲಪ್ಪ ಮಾಳಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕುಮಾರ್ ಅಗಡಿ. ಕೃಷಿ ರಂಗದಲ್ಲಿ ಇನ್ನೊಂದು ಕೇಳಿ ಮನ್ಸೂರಿನ ಸೋಮಯ್ಯ ಬಸಯ್ಯ ಮಠಪತಿ ಮತ್ತು ಸಂಗಡಿಗರಿಂದ ಕರಡಿ ಮಜಲು.